ಯಾವಾಗಲೂ ಮಾಡ್ತೇವೆ. ಆ ತಾಲೂಕದಾಗ ರೈತ ಹೋರಾಟ ಸಮಿತಿಯೊಳಗ ನಾನು ತಾಲೂಕು ಅಧ್ಯಕ್ಷ ಇದ್ದರಿಂದ ಯಾವುದೇ ಒಂದು ಕಾರ್ಯಕ್ರಮದೊಳಗ ರೈತರಿಗೆ ಪ್ರೇರಣೆಯಾಗುವಂತಹ ನೈಸರ್ಗಿಕ ಕೃಷಿಯನ್ನು ನಾನು ಯಾವಾಗಲೂ ಅವರ ಮನದಲ್ಲಿ ಬಿತ್ತರಿಸ್ತೇನೆ. ಯಾಕಂತ ಕೇಳಿದ್ರೆ ಅಂದ್ರೆ ದೇಶ ಅಪೌಷ್ಟಿಕತೆಯಿಂದ ಈಗ ಬಳಲಗತ್ತದ. ಅದರ ಸಲುವಾಗಿ ಎಲ್ಲರೂ ಪೌಷ್ಟಿಕ ಆಹಾರವನ್ನು ಊಟ ಮಾಡಬೇಕು, ಪೌಷ್ಟಿಕ ಆಹಾರವನ್ನು ನಾವು ಸಮಾಜ ಕೊಡಬೇಕು. ಆವಾಗ ಮಾತ್ರ ನಾವು ನಿಜವಾಗ ರೈತರು ಅನ್ನುವಂತ ಒಂದು ನನ್ನ ಭಾವನೆ. ಯಾಕಂತ ಕೇಳಿದ್ರೆ ಅಂದ್ರೆ ಸಣ್ಣವನಲ್ಲೋ ಪುಣ್ಯವಂತ, ಕಣ್ಣು ತೆರೆದು ನೋಡು ಒಕ್ಕಲಿಗ ಅಂತ ಹೇಳ್ಕೊಂಡು ಶ್ರುತಿ ಸಾರ್ತದ. ಆ ಶ್ರುತಿ ಸಾರಬೇಕಾದ್ರೆ ನಾವು ಪೌಷ್ಟಿಕತ ಆಹಾರ ಒಳ್ಳೆ ಆಹಾರವನ್ನು ನಾವು ತಿಂದು ಸಮಾಜ ಕೊಟ್ಟದ್ದೇ ಆದ್ರೆ ನಮ್ಮ ಭಾಜನಕ್ಕೆ ನಾವು ಕೀರ್ತಿ ಪಡೆದಂಗ. ಅದಕ್ಕಾಗಿ ನಾವೆಲ್ಲ ರೈತ ಅಣ್ಣ ತಮ್ಮರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂದ್ರೆ ರಸಾಯನ ಮುಕ್ತ ಒಂದು ಕೃಷಿಯನ್ನ ನಾವು ಆಧರಿಸಿದ್ರೆ ನಾವು ಆರ್ಥಿಕತೆಯೊಳಗ ಮುಂದೆ ಬರ್ಲಿಕ್ಕೆ ಶಕ್ಯ ಅದ ಅನ್ನುವಂತ ದೃಢ ನಂಬಿಕೆಯನ್ನು ರೈತರಿಗೆ ಈ ಮೂಲಕ ರೈತರಿಗೆ ತಿಳಿಸ್ತಾ ಇದ್ದೀನಿ. ತಮ್ಮ ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಳ್ತೀರಿ. ಬತ್ಗುಣಿಕೆ ಒಳಗ ತಮ್ಮ ಹೊಲ ಎಷ್ಟದ, ಮತ್ತೆ ಏನೇನ್ ಬೆಳಿ ಬೆಳೀತಾ ಇದ್ದೀರಿ, ಮನಿ ಒಳಗ ಎಷ್ಟು ಜನ ಇದ್ದೀರಿ, ಯಾವ ರೀತಿ ತಮ್ಮ ಕೃಷಿ ನಡ್ಕೊಂಡು ಬಂದದ? ನಾವು ಬತ್ಗುಣಿಕೆ ಗ್ರಾಮದೊಳಗ ನನಗ 4 ಎಕರೆ ಜಮೀನ ಇರುವುದರಿಂದ 4 ಎಕರೆ ನೈಸರ್ಗಿಕ ಕೃಷಿನೇ ಮಾಡುವುದರಿಂದ ನಮ್ಮಲ್ಲಿ ಇರುವವರು 4 ಜನ ಆದ್ರೆ ನಮ್ಮಲ್ಲಿ ಇರುವ ದನಗಳು ಎಷ್ಟು? 8. ಯಾಕ ಕೇಳಿದ್ರೆ ನೈಸರ್ಗಿಕ ಕೃಷಿ ಮಾಡ್ಬೇಕಪ್ಪ ಅಂದ್ರೆ ನಮಗ ಹೆಂಗ ಪ್ರಪಂಚ ಮಾಡೋರಿಗೆ ಸತಿ ಹ್ಯಾಂಗ ಜೊತೆ ಇರಬೇಕು, ಹಾಂಗ ಒಕ್ಕಲ್ತನ ನೈಸರ್ಗಿಕ ಕೃಷಿ ಮಾಡೋರಿಗೆ ದನಕರುಗಳು ಮಾತ್ರ ಜೊತೆ ಇದ್ರೆ ಮಾತ್ರ ನೈಸರ್ಗಿಕ ಕೃಷಿ ಮಾಡಕ್ ಶಕ್ಯ ಅದ. ಇಲ್ಲಾಕರ ಇಲ್ಲ, ಯಾಕಂದ್ರ ನಾವು ಹಂಬರಿಸ್ತೇವ್ ಮನ್ಯಾಗ, ಮಕ್ಳಿದ್ರೆ ಮನಿ ಚಂದ ಐತೇವ್, ಹಾಂಗ ಒಕ್ಕಲ್ತನದೊಳಗ ದನಕರ ಇದ್ರೆ ಚಂದ ಅನ್ನುವಂತ ಭಾವನೆ ನಂದು. ಅದಕ್ಕಾಗಿ ದಯಮಾಡಿ ಎಲ್ಲ ರೈತನ ತಮ್ಮರು ದೇಶೀಯ ಹಸುಗಳನ್ನು ಅಥವಾ ದೇಶೀಯ ತಳಿಯ ಎಮ್ಮೆ ಆಡು ಕುರಿ ಕೋಳಿ ಸಾಕಾಣಿಕೆ ಮಾಡದೇ ಆದ್ರೆ ನಾವು ಪ್ರಗತಿ ಕಾಣಲಿಕ್ಕೆ ಶಕ್ಯ ಅದ ಅನ್ನುವಂತ ಭಾವನೆ. ಯಾವ್ಯಾವ ಬೆಳೆಯನ್ನ ಬೆಳೀತಾ ಇದ್ದೀರಿ, ಮತ್ತೆ ಸಾವಯವದೊಳಗೆ ಏನೇನು ಪ್ರಯೋಗಗಳನ್ನ ತಾವು ಮಾಡ್ಕೊಂಡು ಬಂದಿರಿ ಇಲ್ಲಿ ತನಕ? ನಾನು ಸಾವಯವದೊಳಗ ಮುಖ್ಯವಾಗಿ ಬೀಜಾಮೃತ, ಘನಾಮೃತ ಮತ್ತು ದಶಪರ್ಣಿ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಮತ್ತು ನೀಮಾಸ್ತ್ರ, ಅದ್ರ ಜೊತೆಗೆ ಹುಳಿಮಜ್ಜಿಗೆ ಜೀವಾಮೃತ ಇವನ್ನೆಲ್ಲ ಬಳಕೆ ಮಾಡುದು. ಈ ತಯಾರು ಮಾಡೋ ವಿಧಾನ ಒಂದೆರಡು ಹೇಳ್ತೀನಿ. ಈಗ ಹುಳಿ ಮಜ್ಜಿಗೆ ಅದ, ದೇಶೀ ದನಗಳ ಹುಳಿ ಮಜ್ಜಿಗೆ ನಾವು ಔಷಧ ರೂಪದಾಗ ಬಳಕೆ ಮಾಡಬೇಕಪ್ಪ ಅಂದ್ರೆ ಶೇಖರಣೆ ಮಾಡಿದ ಹುಳಿ ಮಜ್ಜಿಗೆ 30 ದಿವಸದ ನಂತರ 190 ದಿವಸ ತನ ಅವಧಿಯೊಳಗ ಅದ ಔಷಧವಾಗಿ ನಮ್ಮ ಪರಿಣಮಿಸ್ತದ. ಇದಕ್ಕೆ ಹೋಗೋದ ರೋಗಪ್ಪ ಅಂದ್ರೆ 4 ರೋಗ ಕಂಟ್ರೋಲ್ ಆಗ್ತದ. ಬಿಳಿ ಶೀರ, ಬಿಳಿ ಹೇನ, ತಾಂಬೂರ ರೋಗ, ಎಲಿಚಿಕ್ಕ ರೋಗ, ಇವು 4 ರೋಗ ಹತೋಟಿಗೆ ತಗೊಳಕ ಈ ಹುಳಿ ಮಜ್ಜಿಗೆ. ಈ ಹುಳಿ ಮಜ್ಜಿಗೆಯನ್ನು 100 ಲೀಟರ್ ನೀರಿಗೆ 3 ಲೀಟರ್ ಬಳಸದ್ದೇ ಆದ್ರೆ ನಾವು ಯಶಸ್ಸು ಕಾಣಲಿಕ್ಕೆ ಶಕ್ಯ ಅದ. ಅದ್ರ ಜೊತೆಗೆ ಇನ್ನ ವೈರಸ್ ಅಟ್ಯಾಕ್ ಆಯ್ತು ಅಂದ್ರೆ 1-2 ಕೆಜಿ ಬೆಳ್ಳುಳ್ಳಿ, 1/2 ಕೆಜಿ ತಂಬಾಕ, 1 ಕೆಜಿ ಹಸಿಮೆಣಸಿನಕಾಯಿ ಖಾರ, ಇದ್ರ ಜೊತೆಗೆ ಸ್ವಲ್ಪ ಮೆಣಸಿನಕಾಳ ಅಥವಾ ಲವಂಗ ಇವುಗಳನ್ನ ಬೆರೆಸಿ ನಾವು 48 ಗಂಟೆ ನೆನೆಯಿಟ್ಟು ಆ ಔಷಧವನ್ನು ಸೋಸಿ ನಾವು ಪ್ರತಿ 1 ಲೀಟರ್ಗೆ 13-14 ml ಬಳಸದ್ದೇ ಆದ್ರೆ ವೈರಸ್ ಅಟ್ಯಾಕ್ ತಳ್ಳಿಕ್ಕೆ ಶಕ್ಯ ಅದ. ನಂಜಾಣು ರೋಗ, ಅದಕ್ಕಾಗಿ ಇಂಥ ಅನೇಕ ಇನ್ನ ನೀಮಾಸ್ತ್ರ, ಅಗ್ನಿಯಾಸ್ತ್ರ, ಬ್ರಹ್ಮಾಸ್ತ್ರ ಇವೆಲ್ಲ ನಾವು ತಯಾರು ಮಾಡಬೇಕಾಗಿದೆ. ಅವಕ್ಕೆಲ್ಲ ಈಗ ದಶಪರ್ಣಿ ಅಂದ್ರೆ ಉದ್ದೇಶ ಅಂದ್ರೆ ಏನು ಅಂತ, 10 ಎಲೆಗಳ ಒಂದು ಎಲೆಗಳನ್ನ ನಾವು 1 ಕಿಲೋ ಅಥವಾ 2.5 ಕಿಲೋ ಶೇಖರಣೆ ನಮಗೆ ಅವಶ್ಯಕ ಅನುಗುಣವಾಗಿ ಶೇಖರಣೆ ಮಾಡಿ ಅವನ್ನ ಸಣ್ಣಗೆ ಯಾರದು ಅದು ಕನಿಷ್ಠ 48 ಗಂಟೆ, ಹೈಯೆಸ್ಟಪ್ಪ ಅಂದ್ರೆ 20-40 ದಿವಸ ತನಕ ಇಟ್ಟು ಅದರೊಳಗೆ ಬಂದ ಸೋಸಿದ ನೀರನ್ನು ನಾವು ಅದರ ಜೊತೆಗೆ ಸ್ವಲ್ಪ ಗೋಮೂತ್ರವನ್ನು ಬಳಸಿದ್ದೆ ಆದ್ರೆ ಸೇರಿಸಿ ಸೋಸಿ ಬೆಳೆಗಳೇ ಹೊಡೆದಿದ್ದೆ ಆದ್ರೆ ಏನಾಗ್ತದ ಕೇಳಿದ್ರಂದ್ರೆ ಈ ಕೀಟದ ಬಾಧೆಯನ್ನು ತಡಲಿಕ್ಕೆ ಶಕ್ತಿ. ಇನ್ನು ನಮ್ಗೆ ಕೆಲವೊಂದು ಕಡೆ ಏನಾಗಿದೆ ಶೈನಿಂಗ್ ಬೇಕಾಗಿದೆ, ಅದು ಶೈನಿಂಗ್ ಅಂದ್ರೆ ಹೊಳಪು ಬೇಕಾಗಿದೆ. ಅಂತ ಹೊತ್ತಾಗ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮದೇ ಆದ ದೇಶೀಯ ಒಂದು ವಸ್ತುಗಳನ್ನು ಬಳಕೆ ಮಾಡ್ಬೇಕಪ್ಪ ಅಂದ್ರೆ 200 ಗ್ರಾಮ ಕರಿಯಳ್ಳ, 200 ಗ್ರಾಮ ಜ್ಯೇಷ್ಠ ಮದ, ಇವು ಎರಡನ್ನು ಕೂಡಿಸಿ 1 ಲೀಟರ್ ನೀರಿನೊಳಗ 1 ಉಕ್ಕುಬರತನ ಕಾಶಿ 48 ಗಂಟೆ ಅದಕ್ಕೆ ಸ್ತಬ್ಧವಾಗಿಟ್ಟು ಮ್ಯಾಗಿನ ತಿಳಿನೀರು ನಾವು ತೆಗೆದು ಔಷಧ ರೂಪವಾಗಿ ಪ್ರತಿ ಲೀಟರಿಗೆ 7-8 ml ಹಾಕಿ ಔಷಧ ಹೊಡೆದಿದ್ದೆ ಆದ್ರೆ ನೀವು ಹೊಳಪ ಅಂದ್ರೆ ಕಾಯಿ ಶೈನಿಂಗ್ ಬರ್ಲಿಕ್ಕ ಬಹಳ ಶಕ್ಯ ಅದ. ಅಂದ್ರೆ ಇದು ಆಹಾರದಾಗೂ ತೊಂದರೆ ಇಲ್ಲ, ಆರೋಗ್ಯದಾಗ ತೊಂದರೆ ಇಲ್ಲ, ಮತ್ತು ಆರ್ಥಿಕತೆಗೂ ತೊಂದರೆ ಇಲ್ಲ. ನಾವು ಸರಳ ಜೀವಿಗಳಾಗಬೇಕಪ್ಪ ಅಂದ್ರೆ ನಾವು ಸ್ವಂತ ಮಾಡೋದು ಕಲಿಬೇಕಾಗ್ಯದ. ಇನ್ನು ಬೇವಿನ ಎಣ್ಣೆ ಅಥವಾ ಬೇವಿನ ಕಷಾಯ, ಬೇವಿನ ಬೀಜನ್ನ ಒಂದು 5-6 ಕೆಜಿ ಬೇವಿನ ಬೀಜನ ಅರೆದು ಅದರ ಜೊತೆಗೆ ಸ್ವಲ್ಪ ಬೇವಿನ ತಪ್ಪಲ ಸ್ವಲ್ಪ ಕುಟ್ಟಿ ಹಾಕಿ ಅದನ್ನು ನಾವು ಕನಿಷ್ಠ ಇಲ್ಲಾಂದ್ರೂ ಸತೇಕ 12-16 ದಿವಸದ ನೆನೆಯಿಟ್ಟು ಅದು ಸೋಸಿ ತೆಗೆದು ಹೊಡೆದ್ರೆ ಈ ಏನ ಹುಳಗಳು ಉತ್ಪಾದನೆ ಮಾಡ್ತಾವಲ್ಲ ಆಗುವಂತ ಇರುವಂತ ಮೊಟ್ಟೆ ಮತ್ತು ಆ ಸಣ್ಣ ಕೀಟಗಳ ನಿರ್ವಹಣೆಯನ್ನು ಮಾಡ್ಲಿಕ್ಕೆ ಶಕ್ಯ. ಇಂಥ ಹಲವಾರು ಔಷಧ ರೂಪಗಳನ್ನು ಇನ್ನ ಭಾಳ ಅದಾವ್ರಿ, ಆದ್ರೆ ಕೆಲವೊಂದು ಔಷಧಗಳನ್ನ ತಮಗೆ ತಿಳಿಪಡಿಸಿದೀನಿ. ಇನ್ನು ಮುಂದೆ

ನಾವು ಭೂಮಿಗೆ ಕೊಟ್ಟದ್ದೇ ಆದ್ರೆ ಒಳ್ಳೆಯ ಉತ್ತಮವಾದ ಒಂದು ಗೊಬ್ಬರ ನಾವು ಭೂಮಿಗೆ ಕೊಟ್ಟಂಗೆ ಆಗ್ತದೆ ಅನ್ನೋಂಥ ಭಾವನೆ ನಂದು, ಮತ್ತು ನಾನು ಆ ಪ್ರಕಾರ ಮಾಡ್ತೀನಿ. ಒಳ್ಳೆಯದು ಮುದ್ದುಗೌಡ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ತಾವು ಹೇಳಿದ್ದೀರಿ. ಯಾವ ರೀತಿ ನಮ್ಮ ರೈತರು ಸ್ವಾಭಿಮಾನದ ಬದುಕನ್ನು ಕಟ್ಕೋಬಹುದು, ಸ್ವಾವಲಂಬಿ ಆಗಿ ಬದುಕಬಹುದು, ಬಾಳಬಹುದು ಅನ್ನುವಂಥ ವಿಚಾರಗಳನ್ನು ತಮ್ಮ ನೈಸರ್ಗಿಕ ಕೃಷಿ, ಸಾವಯವ ಕೃಷಿಯ ಮೂಲಕ ತಾವು ತೋರಿಸಿಕೊಟ್ಟಿದ್ದೀರಿ. ಈ ಮಾತುಗಳು ನಮ್ಮ ಎಲ್ಲ ರೈತರಿಗೆ ಪ್ರೇರಣೆ ಆಗ್ತಾವ ಅಂಥೇಳಿ ನಾವು ಭಾವಿಸ್ತೀವಿ. ಮುಂದಿನ ದಿನಗಳಲ್ಲಿ ಒಂದು ಮತ್ತಷ್ಟು ಆರೋಗ್ಯಪೂರ್ಣವಾದಂಥ, ವಿಷಮುಕ್ತವಾದಂಥ ಒಂದು